ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ. ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3. ಈ ಪ್ರಮುಖ ಮಾಹಿತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಉಳಿತಾಯದ ಬ್ಯಾಂಕ್ ಖಾತೆದಾರರಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಖಾತೆಗಳು ಕಳೆದ 2 ವರ್ಷಗಳಲ್ಲಿ ಗ್ರಾಹಕರು ನಡೆಸಿದ ಯಾವುದೇ ವಹಿವಾಟು ನಡೆಯದ ಕಾರಣ ನಿಷ್ಕ್ರಿಯವಾಗಿದ್ದರೆ ದಯವಿಟ್ಟು ನಿಮ್ಮ KYC ದಾಖಲೆಗಳೊಂದಿಗೆ SBIನ ಯಾವುದೇ ಶಾಖೆಯನ್ನು ಸಂಪರ್ಕಿಸುವ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಯುನೋ, ATM, ವಾಟ್ಸ್ಆಪ್ ಬ್ಯಾಂಕಿಂಗ್, ವಿಡಿಯೋ KYC ಇತ್ಯಾದಿ ಡಿಜಿಟಲ್ ಚಾನೆಲ್ಗಳನ್ನು ಬಳಸುವ ಮೂಲಕ ನಿಮ್ಮ ಖಾತೆಯನ್ನು ಮರು KYC ಮಾಡಿ. ದಯವಿಟ್ಟು ಗಮನಿಸಿ, ಮರು KYC ಮಾಡದೆ ನಿಷ್ಕ್ರಿಯ ಖಾತೆಗಳಲ್ಲಿ ಹಿಂಪಡುವಿಕೆ ವಹಿವಾಟನ್ನು ಅನುಮತಿಸಲಾಗುವುದಿಲ್ಲ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೆತೈತಣ್ಣ. ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ. ಮೂಲ ಜಾತಿಯ ಹೇಳಿ, ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಆತ್ಮೀಯರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೇಳಲಿದ್ದೀರಿ, ಟೈಲರಿಂಗ್ ವೃತ್ತಿಯ ಜೊತೆ ಕೃಷಿ ಬದುಕು ಕಟ್ಟಿಕೊಂಡಿರುವಂತಹ ತರೀಕೆರೆ ತಾಲೂಕು ಹಿರೇಕಾತೂರು ಗ್ರಾಮದ ರೈತ ಮಹಿಳೆಯಾದಂತಹ ಚೈತ್ರಾ BC ಅವರೊಂದಿಗಿನ ಸಂದರ್ಶನವನ್ನ ಇವರನ್ನು ಸಂದರ್ಶಿಸುತ್ತಾರೆ ಡಾ SM ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆ ಚೈತ್ರಾ BC ಇದ್ದಾರೆ. ಇವರು ತರೀಕೆರೆ ತಾಲೂಕು ಹಿರೇಕಾತೂರು ಗ್ರಾಮದವರು. ಈಗ ಇವರು ಸ್ವಯಂ ಒಂದು ಉದ್ಯೋಗದ ಜೊತೆಗೆ ಕೃಷಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬನ್ನಿ, ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ. ಧನ್ಯವಾದಗಳು ಸರ್. ಹೇಳಿ, ಎಷ್ಟು ವರ್ಷದಿಂದ ಈ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡು ತಮ್ಮನ್ನು ತಾವು ಕೃಷಿ ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ? ಸರ್, ನಾನು ಕೃಷಿ ಜೀವನದಲ್ಲಿ ಬೆರೆಯಕ್ಕೆ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಅಂದ್ರೆ ಸುಮಾರು 5 ವರ್ಷದಿಂದನೂ ಅಪ್ಪಂಗೆ ಅಮ್ಮಂಗೆ ಸಹಾಯ ಮಾಡ್ತಾ ಇದ್ದೆ. ಅವ್ರ ಜೊತೆಗೆ ಅಪ್ಪ ಸ್ವಲ್ಪ ಕೃಷಿ ಸಹಾಯ ಎಲ್ಲ ಹೇಳ್ಕೊಡ್ತಿದ್ರು, ಕೃಷಿ ಕೆಲಸಗಳು ಅವ್ರ ಜೊತೆಗೆ ಮಾಡ್ತಾ ಇದ್ದೆ. ಅದಾದ್ಮೇಲೆ ಈಗ 2016 ಅಪ್ಪಂಗೆ ಆಕ್ಸಿಡೆಂಟ್ ಆಯ್ತು. ಅದಾದ್ಮೇಲೆ ಮನೆ ಫುಲ್ ಕೆಲಸ, ಕೃಷಿ ಕೆಲಸ ಎಲ್ಲ ನಮ್ಗೆ ಜವಾಬ್ದಾರಿ ನಿಮ್ಮ ಮೇಲೆ ಬಂತು. ನಾವು 3 ಜನ ಹೆಣ್ಮಕ್ಳು, ನಾವು 3 ಜನದ ಮೇಲೂ ಬಿತ್ತು. ಅದ್ರ ಜೊತೆಗೆ ಕೃಷಿ ಕೆಲಸನು ನೋಡ್ಕೊತಾ ಇದ್ವಿ, ನಾವು ಅಮ್ಮಂಗೆ ಸಹಾಯ ಮಾಡ್ತಾ ಇದ್ವಿ. ಮನೇಲಿ ಹಸುಗಳಿತ್ತು, ಅಮ್ಮ ಮನೇಲಿ ಹಸುಗಳನ್ನು ನೋಡ್ಕೊತಾ ಇದ್ವಿ. ಅದಾದ್ಮೇಲೆ ಜೊತೆಗೆ ನಾವು ಜಾಬ್ ಕೂಡ ಮಾಡ್ತಾ ಇದ್ದೆ, ಹೊರಗಡೆ ಕೆಲ್ಸಕ್ಕೆ ಕೂಡ ಹೋಗ್ತಾ ಇದ್ದೆ. ನಾನು ಡಿಪ್ಲೊಮಾ ಮಾಡಿದೀನಿ. ಡಿಪ್ಲೊಮಾ ಯಾವ್ದ್ರಲ್ಲಿ? ಕಂಪ್ಯೂಟರ್ ಸೈನ್ಸ್ ಮಾಡಿದೀನಿ. ಕಂಪ್ಯೂಟರ್ ಸೈನ್ಸ್. ಅದಾದ್ಮೇಲೆ ನನ್ ಕೆಲ್ಸಕ್ಕೆ ಹೋಗ್ತಾ ಅಮ್ಮಂಗೆ ಸಹಾಯ ಮಾಡ್ತಾ ಎಲ್ಲ ನೋಡ್ಕೊಂಡಾದ್ಮೇಲೆ ನನಗೆ ಮದ್ವೆ ಆಯ್ತು. ಮದ್ವೆ ಆಗಿದ್ದು ಬಂದ್ಬಿಟ್ಟು ನಾನು ಒಬ್ಬ ರೈತರಿಗೆ ಮದ್ವೆ ಆಗಿದ್ದು. ಓಕೆ. ನನ್ನ ಈ ಒಂದು ಕಾಲಮಾನದಲ್ಲಿ ರೈತರಿಗೆ, ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡೋದಿಲ್ಲ ಅನ್ನೋ ಒಂದು ಇದರಲ್ಲಿ ಒಳ್ಳೆಯ ಒಂದು ವಿಚಾರ ನಮ್ಗೆ ಹೇಳಿದ್ರಿ. ಹೇಗೆ ರೈತ ಕುಟುಂಬ ನೋಡ್ಕೊಂಡೆ ಮದ್ವೆ ಆದ್ರು ಇಲ್ಲ ಯಾವ ರೀತಿಯಿಂದ? ಇಲ್ಲ ಸರ್, ಮನೇಲಿ ನೋಡಿನೆ, ರೈತ ಕುಟುಂಬ ಅಂತ ನೋಡಿನೆ ಮದ್ವೆ ಮಾಡ್ಕೊಟ್ಟಿದ್ದು. ಈಗಿನ ಪ್ರಪಂಚ ಅಂದ್ರೆ ಈಗಿನ ಪ್ರೆಸೆಂಟ್ ಇರೋ ಸಿಚುಯೇಷನ್ ಅಲ್ಲಿ ಹೇಗೆ ಅಂತ ಅಂದ್ರೆ, ಹೊರಗಡೆ ಕೆಲ್ಸ, ಪ್ರೆಷರು ಅದೆಲ್ಲಕ್ಕಿಂತ ನಮ್ಮ ಸ್ವಂತ ಒಂದು, ನಾವು ಕೃಷಿ ಫೀಲ್ಡ್ ಅಲ್ಲೇ ಬಂದಿರೋದ್ರಿಂದ ರೈತರಾಗಿತ್ಕೊಂಡೆ ಏನಿದ್ರು ಮಾಡೋಣ ಅಂತ ಹೇಳಿ, ಮನೆಯಲ್ಲಿ ಅಂದ್ರೆ ಮನೆ ನೋಡ್ಕೋಬೇಕು, ರೈತರಾಗಿರ್ಬೇಕು ಅಂತ ಹೇಳಿ ನಾನು ರೈತರನ್ನೇ ಇಷ್ಟಪಟ್ಟು ಅಂದ್ರೆ ಮನೇಲಿ ಕೂಡ ಒಪ್ಪಿಗೆ ಕೊಟ್ಟು ಮನೆಯಿಂದನೇ ಮದ್ವೆ ಮಾಡ್ಕೊಟ್ಟಿದ್ದೆ. ನಂಗೆ ಈಗ ಅಲ್ಲಿ ಗಂಡನ ಮನೆಯಲ್ಲೂ ಕೂಡ ರೈತರು, ಅವರು ಅಡಿಕೆ ಇದೆ ನಮ್ದಲ್ಲಿ, ಬಾಳೆ ಇದೆ, ಆಮೇಲೆ ತರಕಾರಿ ಕೂಡ ಮಾಡ್ತೇವೆ. ಅಡಿಕೆ ಅಂದ್ರೆ ತರೀಕೆರೆ ಸ್ಥಳೀಯವಾಗಿ ತರೀಕೆರೆಯಲ್ಲಿ ಸಿಗ್ತಕ್ಕಂಥದ್ದ ಅಥವಾ ಎಲ್ಲಿಂದ ತಗೊಂಡ್ ಬಂದಿರಾ ಸಸಿಗಳನ್ನ? ಸಸಿ ಎಲ್ಲ ನಾವು ಮನೇಲೆ ಮಾಡ್ಕೋತೀವಿ ಸರ್. ಅಂದ್ರೆ ನಾವು ಅಡಿಕೆ ಗೋಟ್ಗಳು ಸಿಗತ್ತಲ್ಲ, ತಗೊಂಬಂದು ಮನೇಲೆ ಸಸಿ ಮಾಡ್ಕೋತೀವಿ. ಸಸಿ ಮಾಡ್ಕೊಂಡು ಅದನ್ನ ನಾವೇ ತೋಟಗಳಿಗೆ ಬೇಕಾದ್ರೆ ಬಳಸ್ಕೋತೀವಿ, ಇಲ್ಲ ಬೇಕು ಅಂದ್ರೆ ಸೇಲ್ ಕೂಡ ಮಾಡ್ತೀವಿ. ಆತರ ಮಾಡ್ತೀವಿ. ಸೇಲು ಈಗ ನರ್ಸರಿ ತರ ಮಾಡ್ಕೊಂಡಿದ್ದೀರಾ? ಹಾ, ಮನೇಲಿ ನಮ್ಮ ಮನೆ ಬಳಕೆಗೆ ಬಿಟ್ಟು ಮಿಕ್ಕಿದ್ದೆಲ್ಲ ನರ್ಸರಿ ತರ ಮಾಡಿ. ಅದರ ಜೊತೆಗೆ ಹಣ್ಣು ಹಂಪಲ್ ಗಿಡಗಳು ಕೂಡ ನರ್ಸರಿ ಮಾಡಿದ್ದೀರಾ? ಸರಿ, ಇಲ್ಲ, ಹೂ ಅಂದ್ರೆ ನಾವು ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀವಿ, ಬೇರೆ ಸೇಲ್ಗೆ ಅಂತ ಏನು ಮಾಡೋದು ಹೊರಗಡೆ ಏನು? ಅಡಿಕೆ ಒಂದೇ ನಾವು ಸೇಲ್ ಮಾಡೋದು. ಈಗ ಮೂವರು ಹೆಣ್ಮಕ್ಕಳಲ್ಲಿ ಎಲ್ಲರದು ಮದ್ವೆ ಆಯ್ತಾ? ನಂದು ಮತ್ತೆ ಹಕ್ಕಂದಾಗಿದೆ, ತಂಗಿ ಇನ್ನು ಇದಾರೆ. ಓದ್ತಾ ಇದಾರ? ಇಲ್ಲ, ಜಾಬ್ ಮಾಡ್ತಾ ಇದ್ದಾಳೆ ಅವಳು. ಓಕೆ. ತಾವು ತವರು ಮನೆ ಬಂದ್ಬಿಟ್ಟು? ಬಾಳೆಮಾರನಹಳ್ಳಿ. ಬಾಳೆಮಾರನಹಳ್ಳಿ ಭದ್ರಾವತಿ ತಾಲೂಕು. ಮದ್ವೆ ಆಗಿರೋದು ತರೀಕೆರೆ ತಾಲೂಕಲ್ಲಿ. ಈಗ ತಾವು ಇರೋದು ಗಂಡನ ಮನೆಯಲ್ಲಿ? ಹೌದು ಸರ್. ಜೊತೆಗೆ ಎಷ್ಟು ಜನ ಸದಸ್ಯರು ಇದ್ರಿ ನಮ್ಮ ಮನೆಯಲ್ಲಿ ಪ್ರೆಸೆಂಟ್? ಈಗ ನಾನು, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್, ಮತ್ತೆ ನನ್ಗಿಬ್ರು ಮಕ್ಕಳಿದ್ದಾರೆ. ಹೆಣ್ಮಕ್ಳ ಗಂಡ ಮಕ್ಕಳ? ಒಂದ್ ದೊಡ್ಡ ಮಗಳು, ಹೆಣ್ಮಗು, ಈಗ ಚಿಕ್ಕದು ಗಣಪಾಪು. ಗಣಪಾಪು. ಈಗ ಹೆಣ್ಮಗು ಓದ್ತಾ ಇದಾರ? ಹೌದು ಸರ್, ಈಗ ಪ್ರಿ ಕೆಜಿ ಮುಗಿಸಿದಾಳೆ, ನೆಕ್ಸ್ಟ್ ಎಲ್ ಕೆಜಿಗೆ ಹೋಗ್ಬೇಕು. ಓಕೆ. ಈಗ ಇದ್ರ ಜೊತೆಗೆ ಮಾವ ಮತ್ತು ಅತ್ತೆಯವರು ನಿಮ್ಗೆ ಯಾವ ರೀತಿಯಿಂದ ಸಹಕಾರ ಕೊಡ್ತಾರೆ ಸರ್? ನಮ್ಮ ಅತ್ತೆ ಹೇಗೆ ಅಂತ ಅಂದ್ರೆ ನನ್ಗೆ ಫುಲ್ ಸಪೋರ್ಟಿವ್. ನನ್ನ ಮನೇಲಿ ನಮ್ಮ ಅತ್ತೆ ನಾನು ಏನ್ ಕೆಲಸ ಮಾಡಿದ್ರು ನಂಗೆ ಸಪೋರ್ಟಿವ್ ಆಗಿರ್ತಾರೆ. ನಾನು ಇವಾಗ ಯಾವುದೇ ಒಂದು ಧನಾತ್ಮಕ ಒಂದು ನೆಗೆಟಿವ್ ಥಾಟ್ಸ್ ಇಲ್ಲ, ಆತರ ಯಾವ್ದು ಎಲ್ಲ ಧನ ಒಂದು ಪ್ರೊಡಕ್ಟಿವ್ ಅಂತ ಹೇಳ್ತೀವಿ, ಆಮೇಲೆ ಧನಾತ್ಮಕ ಒಂದು ಅಂತ ಹೇಳ್ತೀವಿ. ನನ್ಗೆ ಅಮ್ಮನ ಮನೇಲಿ ಯಾವ ತರ ನನ್ನ ಫೀಲಿಂಗ್ ಇತ್ತು, ಗಂಡನ ಮನೆ ಕೂಡ ನಾನು ಹಾಗೆ ಇದ್ದೀನಿ. ಇದು ಎಲ್ರಿಗೂ ಸಿಗೋದಿಲ್ಲ ಈ ತರ. ನಿಮ್ಗೆ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ, ನಿಮ್ಮ ಒಂದು ಪುಣ್ಯ ಅಂತ ಹೇಳ್ಬಹುದು. ಹೇಗೆ ಒಂದು ನಿರ್ವಹಣೆ ಮಾಡ್ತಾ ಇದ್ದೀರಿ ಟೈಲರಿಂಗ್ ಕೆಲಸದ ಜೊತೆಗೆ ಕೃಷಿ, ಇದು ಎರಡೂನು? ಹೌದು, ಅಂದ್ರೆ ಬೆಳಿಗ್ಗೆ ಎದ್ದು ನಾನು ಮನೆ ಕೆಲಸ ಮಾಡ್ಕೋತೀನಿ, ನೆಕ್ಸ್ಟ್ ನನ್ನ ಅತ್ತೆ ನನ್ನ ಮಕ್ಕಳನ್ನ ನೋಡ್ಕೋತಾರೆ. ಅವರು ಫುಲ್ ಪಾಪು ಎಲ್ಲ ನನ್ನ ಜಸ್ಟ್ ಮಕ್ಕಳನ್ನ ಕೇರ್ ಮಾಡ್ಕೋತೀನಿ. ನಾನು ಕೆಲಸ ಮಾಡೋ ಟೈಮಲ್ಲಿ ಅವ್ರ ಮಕ್ಕಳುಗಳನ್ನ ನೋಡ್ಕೋತಾರೆ. ಆಮೇಲೆ ನನ್ನ ಹಸ್ಬೆಂಡ್ಗೆ ಏನಾರ ತೋಟದಲ್ಲಿ ಕೆಲಸ ಇತ್ತು ಅವ್ರ ಜೊತೆಗೆ ನಾನು ಇರ್ಬೇಕು ಅಂತ ಅಂದ್ರೆ ಅವ್ರ ಜೊತೆ ಹೋಗ್ತೀನಿ, ಅವ್ರ ಜೊತೆ ಕೆಲ್ಸಕ್ಕೆ ಸಹಾಯ ಮಾಡ್ಕೊಡ್ತೀನಿ. ಉಳಿದ ಟೈಮಲ್ಲಿ ನಾನ್ ಟೈಲರಿಂಗ್ ಮಾಡ್ತೀನಿ ಮನೇಲಿ, ಅದ್ರ ಜೊತೆಗೆ ನಾನ್ ಸ್ವಲ್ಪ ಬಟ್ಟೆಗಳು ತಂದು ವ್ಯಾಪಾರ ಕೂಡ ಮಾಡ್ತೀನಿ. ಬಟ್ಟೆ ಅಂಗಡಿ ಕೂಡ ಇಟ್ಕೊಂಡಿದ್ದೀರಾ? ಹಾ, ಮನೇಲೇ ಮಾಡ್ತೀನಿ ಸರ್. ಅಂದ್ರೆ ಟೈಲರಿಂಗ್ ಇದ್ರಲ್ಲೇ ಸ್ವಲ್ಪ ಬಟ್ಟೆ ಕೂಡ. ಈ ಬಟ್ಟೆ ಅಂಗಡಿ ಅಂತಂದ್ರೆ ಇದು ಹೆಣ್ಮಕ್ಳು ಗಂಡ ಮಕ್ಕಳಿಗೆ ಮಕ್ಕಳಿಗೆ? ಗಂಡ ಮಕ್ಳಿಗೆಲ್ಲ ಸರ್, ಇವಾಗ ಸದ್ಯಕ್ಕೆ ನಾನು ಹೆಣ್ಮಕ್ಳಿಗೆ ಸೀರೆ ವ್ಯಾಪಾರ ಮಾತ್ರ ಮಾಡ್ತಾ ಇದ್ದೀನಿ. ಸೀರೆ ವ್ಯಾಪಾರ ಮಾಡ್ತೀನಿ, ಜೊತೆಗೆ ನಾನು ಟೈಲರ್ ಕೂಡ ಆಗಿರೋದ್ರಿಂದ ನಂಗೆ ಅದೇ ಸೀರೆಗಳದ್ದು ಕೆಲವೊಬ್ರು ನನ್ಗೆ ಸ್ಟಿಚಿಂಗ್ ಎಲ್ಲ ಕೊಡ್ತಾರೆ, ಅದನ್ನು ನಾನೇ ಮಾಡ್ಕೊಂಡು ಹೋಗ್ತೀನಿ. ಜೊತೆಗೆ ನನ್ನ ಮಗಳನ್ನ ಓದಿಸ್ತೀನಿ, ಸ್ವಲ್ಪ ದಿನ ಮಕ್ಕಳಿಗೆ ಟ್ಯೂಷನ್ ಕೂಡ ಮಾಡಿದ್ದೀನಿ. ಮಾಡಿದ್ದೀರಾ? ಅಂದ್ರೆ ಎಲ್ಲ ಯಾವ್ದಾದ್ರು ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಾ? ಹೌದು ಸರ್. ಖಾಲಿ ಕೂಡದನೆ, ವ್ಯರ್ಥ ಕಾಲ ಹರಣ ಮಾಡದೇನೆ ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ಮನೆ ಸುತ್ತಮುತ್ತ ಇರತಕ್ಕಂಥ ಜಾಗದಲ್ಲಿ ಹೂ ಗಿಡ ಆಗಿರ್ಲಿ, ಔಷಧಿ ಗಿಡಗಳ ಒಂದು ಸಸ್ಯಗಳಾಗಿರ್ಲಿ ಬೆಳೀತಾ ಇದ್ದೀರಾ? ಹೂ ಗಿಡ ಇದೆ, ಹಣ್ಣಿನ ಗಿಡ ಇದೆ ಮನೆ ಸುತ್ತಮುತ್ತ. ನಮ್ದು ಒಂಟಿ ಮನೆ ಆಗಿರೋದ್ರೆ ತೋಟದ ಒಳಗಡೆ ಮನೆ ಇರೋದ್ರಿಂದ ನಮಗೆ ತುಂಬಾ ಜಾಗ ಇದೆ, ಹಾಗಾಗಿ ಹೂ ಗಿಡ ಹಣ್ಣು ಎಲ್ಲ ಬೆಳೆಸ್ತೀವಿ ನಾವೇ. ಹೂ ಗಿಡ, ಹೂ ಯಾವ್ದು, ಯಾವ ಜಾತಿಯ ಹೂ? ದಾಸವಾಳ ಇದೆ, ಗುಲಾಬಿ ಇದೆ, ಮಲ್ಲಿಗೆ ಇದೆ. ದಾಸವಾಳದಲ್ಲೇ ಒಂದ ಆರ್ ಏಳು ಟೈಪ್ ಇದೆ. ಅಂದ್ರೆ ಕೆಂಪು, ಹಳದಿ? ಕೆಂಪು, ಹಳದಿ, ಆಮೇಲೆ ಒಂದ್ ಬ್ರೌನ್ ಕಲರ್, ಮತ್ತೆ ಪಿಂಕ್ ಇದೆ, ವೈಟ್ ಇದೆ, ರೆಡ್ ಇದೆ. ಇದಕ್ಕೆ ಏನಾದ್ರೂ ಇದರಿಂದ ಔಷಧಿ? ಇಲ್ಲ ಸರ್, ನಮ್ದೆಲ್ಲ ನ್ಯಾಚುರಲ್, ಅಂದ್ರೆ ಮಣ್ಣೆಲ್ಲ ಹಾಕ್ತೀವಿ. ಇದರಿಂದ ಏನಾದ್ರೂ ಔಷಧಿ ಉಪಯೋಗ ಇದೆಯಾ ಅಂತ ಅಂದ್ರೆ ಸರ್, ದಾಸವಾಳ ಹೂ, ಕೆಂಪು ದಾಸವಾಳ ಹೂ ಬಳಸಿ ತಲೆಗೆ ಏರ್ ಆಯಿಲ್, ಆಮೇಲೆ ಆಲೋವೆರಾ ಬಳಸಿದೀವಿ. ಆಲೋವೆರಾ ಇದೆ ಗಿಡ, ತಲೆಗೆ ಹೇರ್ ಗ್ರೋತ್ ಗೆ ಏರ್ ಆಯಿಲ್, ನ್ಯಾಚುರಲ್ ಹೇರ್ ಆಯಿಲ್ ಮಾಡ್ಕೋತೀನಿ ನನ್ನ ಮನೇಲಿ. ಮಕ್ಕಳಿಗೆಲ್ಲ ಯೂಸ್ ಮಾಡ್ಲಿಕ್ಕೆ ಎಲ್ಲಾ ನ್ಯಾಚುರಲ್ ಆಗಿ. ಆಮೇಲೆ ಮೆಹಂದಿ ಗಿಡ ಇದೆ, ಮೆಹಂದಿ ಗಿಡ ಇರೋದ್ರಿಂದ ಮೆಹಂದಿ ಸೊಪ್ಪು ಈಗ ಮನೇಲಿ ತಲೆಗೆಲ್ಲ ಹಚ್ಚಲಿಕ್ಕೆ, ಸ್ವಲ್ಪ ಬಿಳಿ ಆದ್ರೆ ಅದನ್ನ ಹಚ್ಚಲಿಕ್ಕೆ, ಅದನ್ನೇ ಡ್ರೈ ಮಾಡಿ ಪುಡಿ ಮಾಡಿಟ್ಕೊಂಡ್ರೆ ಕೈಗೆಲ್ಲ ಹಾಕೊಳ್ಲಿಕ್ಕೆ ಮೆಹಂದಿ ಪುಡಿ ಆತರ ಎಲ್ಲ ಮಾಡ್ಕೋತೀವಿ. ಆಮೇಲೆ ಆಲೋವೆರಾ ಇರೋದ್ರಿಂದ ಫೇಸಿಗೆ ಅಪ್ಲೈ ಮಾಡ್ಕೋಬಹುದು ನಾವು. ಆಮೇಲೆ ಔಷಧಿ ಕೂಡ ಇದೆ ಆಲೋವೆರಾದಲ್ಲಿ. ಈಗ ಮಕ್ಕಳಿಗೆ ತುಂಬಾ ಬೇದಿ ಆಗ್ತಾ ಇದೆ ಅಂತ ಅಂದ್ರೆ ಆಲೋವೆರಾ ಕೊಡ್ತಾರೆ. ಆಮೇಲೆ ಹಸುಗಳಿಗೆ ಏನಾದ್ರು, ಹಸುಗಳಿಗೂ ಕೊಡ್ತಾರೆ ಆಲೋವೆರಾ. ಹೇಗೆ ಇದು ಹಸುಗಳಿಗೆ ಯಾವ ಒಂದು ಕಾಯಿಲೆ ಕೊಡ್ತಾರಮ್ಮ ಸರ್? ಹಸುಗಳಿಗೆ ಅಂತ ಅಂದ್ರೆ ಹಸುಗಳಿಗೆ ಬೇದಿ ಆಗ್ತಾ ಇದ್ರೆ ಆ ಆಲೋವೆರಾದ ಮೇಲ್ಗಡೆ ಕವರ್ ತೆಗೆದು ಬಿಟ್ಟು ಗ್ರೀನ್ ಕಲರ್ ಒಳಗಡೆ ಇರತಕ್ಕಂತ ಒಂದು ಒಳಗಡೆ ಇರೋ ಬಿಳಿ ಭಾಗ ಮಾತ್ರ ಹಸುಗಳಿಗೆ ಕೊಡ್ತಾರ. ಅದು ಹೆಂಗೆ? ಅದು ಯಾವ ಒಂದು ಅಂದ್ರೆ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ, ಇಲ್ಲಾಂದ್ರೆ ಹಾಗೆ ಪೀಸ್ ಪೀಸ್ ಮಾಡಿ ಕಟ್ ಮಾಡಿ ಅದನ್ನ ತಿನ್ನಿಸ್ತಾರೆ. ಇದು ತಿನ್ನುತ್ತಾ ಅಥವಾ? ಅಂದ್ರೆ ಸ್ವಲ್ಪ ಕಷ್ಟ, ಅದು ತಿನ್ನಲ್ಲ, ಬಟ್ ಬಾಯಿಗೆ ಓಪನ್ ಮಾಡಿಸಿ ಒಳಗಡೆ ಹಾಕದೆ ತಿನ್ನುತ್ತೆ. ಈಗ ಮಕ್ಳುಗಳಿಗೆ ಕೂಡ ಅಷ್ಟೇ, ಮಕ್ಳುಗಳಿಗೆ ಬೇದಿ ಆಗ್ತಾ ಇರುತ್ತಲ್ಲ, ತುಂಬಾ ಬೇದಿ ಆಗುತ್ತಲ್ಲ, ಅವಾಗ ಅಷ್ಟೇ ಲೋಳೆ ಸರದ್ದು ಮೇಲ್ಗಡೆ ತೆಗ್ದ್ಬಿಟ್ಟು ಒಳಗಡೆ ವೈಟ್ ಭಾಗ ಇರುತ್ತಲ್ಲ ಅದನ್ನ ಮಾತ್ರ ಸಣ್ಣದಾಗಿ ಕಟ್ ಮಾಡಿ ಮಕ್ಳಿಗೆ ಒಂದ್ ಪೀಸ್ ಅದನ್ನ ತಿನ್ನಿಸ್ತಾರೆ, ಬೇದಿ ನಿಲ್ಲತ್ತೆ ಅಂತ ಹೇಳಿ ನಿಲ್ಲ. ಸೊ ಇದು ನೀವು ಪ್ರಥಮ ಉಪಚಾರವಾಗಿ ಮಾಡ್ತೀರಾ ಮನೆಯಲ್ಲಿ, ದನಗಳಿಗಾಗಿರ್ಲಿ ಮನುಷ್ಯರಿಗಾಗಿರ್ಲಿ? ಇದು ಎಷ್ಟು ಇದಾವೆ ಹಸುಗಳು? ನಮ್ಮ ಅಮ್ಮನ ಮನೆಯಲ್ಲಿ ಎರಡಿದೆ ಸರ್, ಗಂಡನ ಮನೆಯಲ್ಲಿ ಈಗ ಸದ್ಯ ಹಸುಗಳಿಲ್ಲ, ಹಸುಗಳು ತೆಗೆದಿದ್ದಾರೆ. ಎಮ್ಮೆ ಇತ್ತು ಅಮ್ಮನ ಮನೆ, ಗಂಡನ ಮನೆಯಲ್ಲಿ ಎಮ್ಮೆಗಳಿದ್ವು, ಈಗ ಸದ್ಯ ಎಮ್ಮೆಗಳಿಲ್ಲ ಸರ್, ಖಾಲಿಯಾಗಿದೆ. ಮತ್ತೆ ಈಗ ನಾನ್ ಮತ್ತೆ ಹೊಸ ತಗೋಬೇಕು ಹಸುಗಳನ್ನ, ಅಂದ್ರೆ ನಮ್ಮ ಮನೆಯಲ್ಲಿ ಕಳ್ತನ ಆಗೋಯ್ತು, ಹಾಗಾಗಿ ಈಗ ಮತ್ತೆ ಹೊಸದಾಗಿ ಬೇರೆ ಹಸುಗಳೆಲ್ಲ ತಗೋಬೇಕು ನಾವೀಗ. ಈ ಕೃಷಿ ಜಮೀನಲ್ಲಿ ಹೇಳಿದ್ರಿ ಈಗ ಅಡಿಕೆ ತೆಂಗು ಮತ್ತೆ ತರಕಾರಿ ಅಂತ, ಈ ಜಮೀನಿನ ಒಂದು ಬದುಗಳಲ್ಲಿ ಯಾವ ಒಂದು ಬೇಲಿ ಹಾಕ್ಸಿದಿರಾ? ಯಾವ ಅಂದ್ರೆ ನಾವು ಜೀವಂತ ಬೇಲಿ ಅಂತ ಹೇಳ್ತೀವಿ, ಜೀವಂತ ಬೇಲಿ ಅಂತಂದ್ರೆ ಈ ಪಾಪಸ್ ಕಳ್ಳಿದ್ದು, ಆಮೇಲೆ ಬೇರೆ ಬೇರೆ ಒಂದು ಗಿಡದ ಒಂದು ಇದು ಬೆಳಿತೀವಿ ನಾವು, ಅದನ್ನ ದನಗಳು ಎಂಟ್ರಿ ಆಗ್ಬಾರ್ದು, ದನಗಳು ಬರಬಾರ್ದು, ಅಥವಾ ಬೇರೆ ಒಂದು ಜಾನುವಾರುಗಳು ಇದ್ ಮಾಡಬಾರ್ದು, ನೀವು ಯಾವ ರೀತಿಯಿಂದ ಬೇಲಿ ಇದೆಯಾ ಅಥವಾ? ಈಗ ಸದ್ಯ ನಮ್ದು ಹಾಗೆ ಇದೆ ಸರ್, ಖಾಲಿ ಇದೆ. ಅಂದ್ರೆ ನಮ್ ಸೈಡ್ ಅಲ್ಲೆಲ್ಲ ಹೇಗೆ ಅಂದ್ರೆ ಹಸುಗಳು ತೋಟಕ್ ಬಿಡೋದಿಲ್ಲ, ಅಂದ್ರೆ ಡ್ರಿಪ್ ಎಲ್ಲ ನಮ್ ಕಡೆ ಅಂದ್ರೆ ಬೋರ್ ಇರುತ್ತಲ್ವಾ, ಬೋರಿಗೆ ಡ್ರಿಪ್ ಮಾಡಿರ್ತಾರಲ್ವಾ, ಹಸುಗಳು ಬಂದ್ರೆ ಡ್ರಿಪ್ ಎಲ್ಲ ಆ ಕಡೆ ಈ ಕಡೆ ಆಗತ್ತೆ ಅಂತ ಹೇಳಿ ಹಸುಗಳನ್ನೆಲ್ಲ ಜಾಸ್ತಿ ತೋಟಕ್ ಬಿಡೋದಿಲ್ಲ. ಹಂಗಾಗಿ ನಮ್ಗೆ ಅದೆಲ್ಲ ಏನ್ ತೊಂದ್ರೆ ಇಲ್ಲ, ನಾವು ಸದ್ಯ ಬೇಲಿ ಆ ತರ ಏನು ಮಾಡ್ಕೊಂಡಿಲ್ಲ ಸರ್. ಹಾಗೆ ಎಲ್ಲಾ ಜಮೀನು ಅಕ್ಕಪಕ್ಕದ ಓಪನ್ ಆಗಿ ಇದೆ, ನೀವು ಬೇಲಿನಿಂದ ಮಾಡಿಲ್ಲ, ಯಾಕಂದ್ರೆ ಜಮೀನಲ್ಲಿ ಇದು ಜಾನುವಾರುಗಳು ಸೇರೋದಿಲ್ಲ, ಹೋಗೋದಿಲ್ಲ, ಬರೋದಿಲ್ಲ ಅಂತ ಹೇಳಿ. ಆಮೇಲೆ ಬೀಡಾಡಿ ದನಗಳು ಏನು ಕಾಟ ಇದೆಯಾ ಅಲ್ಲಿ? ಇಲ್ಲ ಸರ್, ಆ ತರ ಏನು ಕಾಟಗಳಿಲ್ಲ ನಮ್ ಕಡೆ. ಜಾನುವಾರುಗಳದ್ದು ಅಂದ್ರೆ ಇದು ಕಾಡು ಪ್ರಾಣಿಗಳದ್ದು? ಕಾಡು ಪ್ರಾಣಿಗಳ ಕಾಟ ಇದೆ ಸರ್, ಹಂದಿ, ಆಮೇಲೆ ಕೆಲವು ಸಲ ತುಂಬಾ ಅಪರೂಪ ಆನೆಗಳು ಬರುತ್ತೆ, ಹಂದಿಗಳು ಜಾಸ್ತಿ. ಈಗ ನಾವು ಪ್ರೆಸೆಂಟ್ ಬಾಳೆ ಹಾಕಿದೀವಲ್ವಾ, ಬಾಳೆ ಚಿಕ್ಕದಿದ್ದಾಗ ಹಂದಿಗಳದು ಕಾಟ ತುಂಬಾ ಇತ್ತು, ಅಂದ್ರೆ ಅದು ಮೂತಿಯಲ್ಲೇನೆ ಅದು ಬೇರ್ ಸಮೇತ ತೆಗ್ದು ಬಿಡುತ್ತೆ ಹೊರಗಡೆಗೆ. ಹೌದು ಹೌದು ಹೌದು, ಆ ತರ ಆಗಿರ್ಲಿ, ನೀವು ಅರಿಶಿಣ ಆಗಿರ್ಲಿ, ಶುಂಠಿ ಹಾಕಿರ್ಲಿ, ಅದು ಮೂತಿ ಪೂರ್ತಿ ಬೇರ್ ಸಮೇತನೆ ತೆಗ್ದು. ಹೌದು, ನಮ್ಗೆ ಆತರ ತುಂಬಾ ಕಾಟ ಕೊಟ್ಟಿದೆ ಹಂದಿಗಳದು. ಇವಾಗ ಸ್ವಲ್ಪ ಅಂದ್ರೆ ಅವಾಗ ತುಂಬಾ ಹುಷಾರಾಗಿ ನೋಡ್ಕೋಬೇಕು, ನೈಟ್ ಎಲ್ಲ ಕಾಯ್ತಾ ಇರ್ಬೇಕು, ಇವಾಗ ಏನು ಅಷ್ಟಿಲ್ಲ. ಅದು ಬಿಟ್ರೆ ಇದು ಕಿರುಬ ಅಂತಾರಲ್ಲ, ಅದು ಓಡಾಡ್ತಾ ಇರುತ್ತೆ ಮನೆ ಹತ್ರ, ಅಂದ್ರೆ ನಾಯಿ ಪ್ರಾಣಿಗಳೇನಾದ್ರು ಮನೆ ಹತ್ರ ಇದ್ರೆ ಅದನ್ನ ತಗೊಂಡೋಗಿ ತಿನ್ನತ್ತೆ, ಆ ತರ ಮಾಡುತ್ತೆ. ಆಮೇಲೆ ಈಗ ಇದರಲ್ಲಿ ನಾವು ಈಗ ತೋಟದ ಒಂದು ನಿರ್ವಹಣೆಗೆ ಬಂದ್ರೆ ಗೊಬ್ಬರ ಸರ್ಕಾರಿ ಗೊಬ್ಬರ ಹಾಕ್ತೀರಾ ಇಲ್ಲ ಜಾನುವಾರು ಹಸುಗಳ ತಿಪ್ಪೆ ಗೊಬ್ಬರನ ಹಾಕ್ತೀರಾ? ಸರ್, ಇದು ಗೌರ್ಮೆಂಟ್ ಇಂದ ಹಾಕ್ತಿವಿ ನಾವು, ರಸಗೊಬ್ಬರ ಹಾಕ್ತಿವಿ, ಅದ್ರ ಜೊತೆಗೆ ಕುರಿ ಗೊಬ್ಬರ, ಆಮೇಲೆ ಹಸುಗಳದು ಗೊಬ್ಬರ ಅದೆಲ್ಲಾನು ಬಳಸ್ತೀವಿ ನಾವು. ಜಾಸ್ತಿ ನಾವು ಕುರಿ ಗೊಬ್ಬರ ಈ ತರ ಹೋಗ್ತಿವಿ, ಕೆಮಿಕಲ್ ಕುರಿ ಇದಾವ? ಇಲ್ಲ ಸರ್, ನಾವು ಕುರಿ ಗೊಬ್ಬರ ತಗೊಳ್ತೀರಾ? ಇಲ್ಲ, ತಗೋತೀವಿ ನಾವು ಕುರಿ ಗೊಬ್ಬರ, ಆಮೇಲೆ ಕೋಳಿದು ಎಲ್ಲ ತಗೋತೀವಿ. ವರ್ಷಕ್ಕೆ ಒಂದೊಂದರ ಚೇಂಜ್ ಮಾಡ್ತೀವಿ, ಒಂದ್ ವರ್ಷ ಕುರಿದಾಕಿದ್ರೆ ಒಂದ್ ವರ್ಷ ಕೋಳಿದಾಕ್ತಿವಿ, ಆತರ ಚೇಂಜ್ ಮಾಡ್ತಾ ಹೋಗ್ತಿವಿ. ತೋಟ ಎಲ್ಲ ಅಂದ್ರೆ ನಾವು ಅದು ಚೇಂಜ್ ಮಾಡೋದ್ರಿಂದ ತೋಟ ಕೂಡ ನಾವು ಈಗ ಪ್ರತಿ ವರ್ಷನೂ ಕೆಮಿಕಲ್ ಹಾಕ್ತಾ ಹೋದ್ರೆ ತೋಟಕ್ಕೂ ತೊಂದರೆ ಆಗುತ್ತೆ. ಈಗ ನಾವು ಒಂದೊಂದ್ ವರ್ಷ ಒಂದೊಂದರ ಚೇಂಜ್ ಮಾಡ್ತಾ ಹೋದ್ವಿ ಅಂತ ಅಂದ್ರೆ ಒಂದ್ ವರ್ಷ ಈಗ ಕುರಿ ಗೊಬ್ಬರ ಹಾಕಿರ್ತೀವಿ ಅದಕ್ಕೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಅಲ್ಲಿಗೆ ಸ್ವಲ್ಪ ಕೆಮಿಕಲ್ ಅವಾಯ್ಡ್ ಮಾಡ್ದಂಗ ಆಗುತ್ತೆ, ನ್ಯಾಚುರಲ್ ಗೊಬ್ಬರಗಳೇ ನಮಗೆ ಸಿಕ್ತಂಗ ಆಗುತ್ತೆ. ಈಗ ವರ್ಷ ವರ್ಷ ನಾವು ಚೇಂಜ್ ಮಾಡ್ಬೇಕಂತ ಚೇಂಜ್ ಮಾಡ. ಹೌದು, ತಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ಆಗಿರ್ಲಿ ಅಥವಾ ಗಂಡನ ಮನೆಯಲ್ಲಿ ಆಗಿರ್ಲಿ, ಕೃಷಿ ಮತ್ತೆ ಕೃಷಿ ಅವಲಂಬಿತ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡೋದಾದ್ರೆ ಅಥವಾ ಈ ಒಂದು ಮಾಹಿತಿ ಹೆಚ್ಚಿನ ಒಂದು ಮಾಹಿತಿ ಪಡೆಯೋಕೆ ಹೆಚ್ಚಿನ ಒಂದು ಉತ್ಸಾಹ ತೋರಿಸಿ ತಾವು ಇಲ್ಲಿವರೆಗೆ ಎಲ್ಲಾದ್ರೂ ತರಬೇತಿಗೆ ಹೋಗಿ ತರಬೇತಿ ತಗೊಂಡಿದ್ದೀರಾ ಹೇಗೆ? ಸರ್, ಕೃಷಿಗೆ ಅಂತ ತರಬೇತಿ ಏನು ತಗೊಳ್ಲಿಲ್ಲ, ಅಪ್ಪ ಅಮ್ಮನ ನೋಡ್ಕೊಂತಾನೆ ನಾವು ಕಲ್ತಿದ್ದು. ಅಂದ್ರೆ ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ರು ಅದನ್ನ ನೋಡಿ ಕಲ್ತಿದ್ದು. ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಈಗ ಸಸಿಗಳ ಕಸಿ ಮಾಡೋದು ಬೇರೆ ಬೇರೆ ಒಂದು ವಿಚಾರಗಳು ಇದಾವೆ ಅಂತಂದ್ರೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು, ಈಗ ಹಲಸಿಂದ ಆಗಿರ್ಲಿ ಬೇರೆ ಮಾವಿಂದ ಆಗಿರ್ಲಿ ಬಾರೆ ಒಂದು ಹಣ್ಣಿನ ಸೀಸನ್ ಅಲ್ಲಿ ಬಾರೆ ಹಣ್ಣಿನ ಒಂದು ಮೌಲ್ಯವರ್ಧನೆ ಆಗಿರ್ಲಿ ಬೇರೆ ಬೇರೆ ಪೇರ್ಲೆ ಹಣ್ಣಾಗಿರ್ಲಿ ಈ ತರದೆಲ್ಲ ಮೌಲ್ಯವರ್ಧನೆ ಕುರಿತು ತುಂಬಾನೇ ಒಂದು, ಆಮೇಲೆ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಈ ತರ ಎಲ್ಲ ತರಬೇತಿ ಕೊಡ್ತಾರೆ, ಇದ್ರ ಬಗ್ಗೆ ತಾವು ಏನಾದರೂ ತರಬೇತಿ ತಗೊಂಡಿದ್ದೀರಾ? ಸರ್, ಇಲ್ಲ ಆತರ ಯಾವ್ದು ತರಬೇತಿಗೆ ನಾನು ಹೋಗಿಲ್ಲ. ನನ್ನ ತರಬೇತಿ ಅಂತ ಅಂದ್ರೆ ಫಸ್ಟ್ ನಾನು ಕಾಲೇಜಿಗೆ ಹೋಗ್ತಾ ಸ್ವಲ್ಪ ಗೋಲ್ಡ್ ಮೇಕಿಂಗ್ ಟ್ರೈನಿಂಗ್ ಹೋಗಿದ್ದೆ ಅವಾಗ, ಅವಾಗ ಹೋಗಿದ್ದೆ. ಅದಾದ್ಮೇಲೆ ನಾನು ಅವಾಗೆಲ್ಲ ತುಂಬಾ ಆಕ್ಟಿವಿಟೀಸ್ ಅಲ್ಲಿ ಇರ್ತಾ ಇದ್ದೆ, ಕಾಲೇಜ್ ಟೈಮ್ಸ್ ಅಲ್ಲಿ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇರ್ತಾ ಇದ್ದೆ ನಾನು. ಮನೆ ಜೊತೆಗೆ ಹೊರಗಡೆ ಯಾವ್ದಾದ್ರು ಟ್ರೈನಿಂಗ್ ಅಂದ್ರೆ ಟೈಲರಿಂಗ್ ಗೆ ಹೋಗಿದ್ದೀನಿ, ಕಂಪ್ಯೂಟರ್ ಟ್ರೈನಿಂಗ್ ಎಲ್ಲ ಹೋಗುವಾಗ ಹೋಗ್ತಾ ಇದ್ದೆ. ಕಂಪ್ಯೂಟರ್ ಕೋರ್ಸ್ ಮುಗಿಸಾದ್ಮೇಲೆ ನೀವು ಈಗ ಎಲ್ಲಾದ್ರೂ ಕೆಲಸ ಮಾಡಿದ್ರೆ ಒಳ್ಳೇದಿತ್ತಪ್ಪ, ಸುಮ್ನೆ ನಾನು ಬಂದೆ ಅಂತ ಅನ್ಸುತ್ತಾ ಕೃಷಿ ಕಡೆ? ಇಲ್ಲ ಸರ್, ನನಗೇನು ಆಗನ್ಸಿಲ್ಲ, ನಾನು ಹೊರಗಡೆ ಕೆಲಸ ಮಾಡಿದೀನಿ, ಬಟ್ ನನಗೆ ಕೃಷಿ ಜಮೀನಲ್ಲೇ ಸ್ಯಾಟಿಸ್ಫ್ಯಾಕ್ಷನ್. ಹೊರಗಡೆ ಮಾಡಿದ್ದು ನಿಮಗೆ ಇದು ಅನಿಸುತ್ತೆ? ಕೃಷಿ ಜಮೀನಲ್ಲೇ ನನಗೆ ತೃಪ್ತಿಕರವಾದ ಜೀವನ, ನಾನು ಕೃಷಿಯಲ್ಲೇ ಬಳಸ್ತಾ ಇದ್ದೀನಿ. ಒಟ್ಟಾರೆ ಎಷ್ಟು ಎಕರೆ ಹೊಂದಿದ್ರಿ ಈಗ ಜಮೀನು? ಸರ್, ನಮ್ದು ಇವಾಗ ಪ್ರೆಸೆಂಟ್ 5.5 ಎಕರೆ ಇದೆ ಜಮೀನು. 5.5 ಎಕರೆ ಇದೆ. ಹೆಚ್ಚಿನ ಒಂದು ಮಾಡ್ಬೇಕನ್ನೋ ಒಂದು ಯೋಚನೆ ಇದೆಯಾ? ಇದೆ ಸರ್, ಖಂಡಿತ ಇದೆ. ಇದೆ. ಇನ್ನು ಜಾನುವಾರುಗಳೆಲ್ಲ ತಗೋಬೇಕು ಮನೆಗೆ, ನಾವು ಫಾರ್ಮ್ ಹೌಸ್ ಮಾಡ್ಬೇಕು, ಆ ತರ ಎಲ್ಲ ಕೃಷಿ ಹೊಂಡ ಮಾಡ್ಬೇಕು. ಹೌದು, ಕೃಷಿ ಹೊಂಡದಲ್ಲಿ ಬೇರೆ ಬೇರೆ ರೀತಿ ಏನ್ ಹೇಳ್ತಾ ಇದ್ರೆ, ಈಗ ಮೀನ್ ಸಾಕಾಣಿಕೆ ಆಗಿರ್ಲಿ, ಕೋಳಿ ಸಾಕಾಣಿಕೆ ಆಗಿರ್ಲಿ, ಇದೆಲ್ಲ ಮಾಡ್ಬೇಕಂತ. ಖಂಡಿತ ಇದೆ ಸರ್. ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ಈ ಸಮಗ್ರ ಕೃಷಿ ಪದ್ಧತಿಗೆ ಸರ್ಕಾರದಿಂದ ಕೂಡ ತಮ್ಗೆ ಸೌಲಭ್ಯ ಕೊಡ್ತದೆ. ಆಮೇಲೆ ಇದರಿಂದ ತಮ್ಗೆ ಸಬ್ಸಿಡಿ ರೂಪದಲ್ಲಿ ಒಂದು ಸಹಾಯಹಸ್ತವಾಗಿ ಕೃಷಿ ಇಲಾಖೆಯಿಂದಾಗ್ಲಿ, ತೋಟಗಾರಿಕೆ ಇಲಾಖೆಯಿಂದಾಗ್ಲಿ ಕೂಡ ಇದರಲ್ಲಿ ತಾವು ಲಾಭ ಪಡೆದುಕೊಳ್ಬಹುದು, ಮತ್ತೆ ಇದರಿಂದ ಉಪಯೋಗಿಸ್ಕೊಳ್ಬಹುದು. ಇದರ ಜೊತೆಗೀಗ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಒಂದು ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆಯುವುದಾದರೆ, ಆಮೇಲೆ ಹವಾಮಾನದ ವರದಿ, ಈಗೇನಪ್ಪ ಏನೋ ಭತ್ತ ಈಗ ರಾಗಿನೋ ಏನೋ ಕಟ್ ಮಾಡಿದೀವಿ, ಕಟ್ ಮಾಡಿದ ತಕ್ಷಣ ಸಡನ್ ಆಗಿ ಮೋಡ ಮುಚ್ಕೊಂತು ಮಳೆ ಬರೋ ಒಂದು ಸಂದರ್ಭ ಇರ್ತದೆ. ಆ ಸಂದರ್ಭ ಅಂತ ಸಂದರ್ಭ ಆಗಿರ್ಲಿ ಅಥವಾ ಮುನ್ಸೂಚನೆ ಆಗಿರ್ಲಿ, ಯಾವ ರೀತಿಯಿಂದ ನಿಮಗೆ ಮಾಹಿತಿ ಪಡ್ಕೋತೀರಾ? ಆತರ ಹವಾಮಾನ ಮುನ್ಸೂಚನೆ ಅಂದ್ರೆ ಒಂದು ಟಿವಿ ಅಲ್ಲಿ ನೋಡ್ತೀನಿ, ಗೂಗಲ್ ಅಲ್ಲಿ ನಮ್ದು ಗೂಗಲ್ ಅಲ್ಲಿ ಮೇನ್ ವೆದರ್ ರಿಪೋರ್ಟ್ಸ್ ಕೊಡ್ತಾರೆ, ಅದ್ರಲ್ಲಿ ಚೆಕ್ ಮಾಡ್ತೀವಿ. ಅದು ಡೈಲಿ ಡೈಲಿ ಅಪ್ಡೇಟ್ ಬರುತ್ತಲ್ಲ, ಅದ್ರಲ್ಲಿ ನಾನು ಚೆಕ್ ಮಾಡ್ಕೋತೀನಿ. ನ್ಯೂಸ್ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ಪತ್ರಿಕೆಗಳ ಮುಖಾಂತರ? ಹೌದು, ಪತ್ರಿಕೆಗಳಲ್ಲಿ ನಂಗೆ ನ್ಯೂಸ್ ಪೇಪರ್ ಓದೋ ಹವ್ಯಾಸ ಇದೆ, ಹಾಗಾಗಿ ನನ್ಗೆ ಅದ್ರಲ್ಲೆಲ್ಲ ನಾನು ತಿಳ್ಕೊತೀನಿ. ಭದ್ರಾವತಿ ಆಕಾಶವಾಣಿ ಕೇಳ್ತೀರಾ? ಕೇಳ್ತೀನಿ ಸರ್. ಸೆಟ್ ಇದೆಯಾ ಅಥವಾ ಮೊಬೈಲ್ ಇದೆಯಾ? ಮೊಬೈಲ್ ಇದೆ. ಯಾಕಂದ್ರೆ ಸೆಟ್ ಯಾರ ಹತ್ರ ಇಲ್ಲ, ಇದಾವೆ, ಅದು ಹಳೇ ತಲೆಮಾರ ಹತ್ರ ಇದಾವೆ ಸೆಟ್. ಇವಾಗೆಲ್ಲ ಮೊಬೈಲ್ ಆಗಿರೋದ್ರಿಂದ ಮೊಬೈಲ್ ಅಲ್ಲೇ ಎಲ್ಲ ಕೇಳ್ಕೊಳ್ಳೋದು. ಸೆಟ್ ಇರ್ಬೇಕಂತ ಏನಿಲ್ಲ. ಹೌದು. ಇದು ಯಾವೆಲ್ಲ ಒಂದು ಕಾರ್ಯಕ್ರಮಗಳು ಕೇಳ್ತೀರಿ ಭದ್ರಾವತಿ ಆಕಾಶವಾಣಿ? ಸರ್, ನಾನು ನ್ಯೂಸ್ ಕೇಳ್ತೀನಿ ಬೆಳಿಗ್ಗೆ, ಪ್ರದೇಶ ಸಮಾಚಾರ, ಆಮೇಲೆ ನ್ಯೂಸ್ ಕೇಳ್ತೀನಿ, ಸಾಂಗ್ಸ್ ಕೇಳ್ತೀನಿ, ಚಿತ್ರಗೀತೆಗಳು ಕೇಳ್ತಾ ಇರ್ತೀನಿ. ನಂಗೆ ಇವಾಗ ಮಗು ಇರೋದ್ರಿಂದ ಬಿಡೋ ಟೈಮ್ ಅಲ್ಲಿ, ಆಮೇಲೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಬರ್ತಾ ಇರತ್ತೆ, ಅದನ್ನೆಲ್ಲ ಕೇಳ್ತಾ ಇರ್ತೀನಿ ನಾನು. ಒಳ್ಳೆ, ಅಂದ್ರೆ ಇದು ಆಕಾಶವಾಣಿಯಿಂದ ಕೊಡ್ತಕ್ಕಂತ ಮಾಹಿತಿ ಯಾವ ಒಂದು ಮಾಧ್ಯಮದಲ್ಲೂ ಕೂಡ ತಮಗೆ ಸಿಗೋದಿಲ್ಲ ಅಲ್ವಾ? ಹೌದು ಹೌದು. ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಟಿವಿಲಿ ಕೆಲವು ನ್ಯೂಸ್ ರಿಪೀಟ್ ಆಗುತ್ತೆ ನಂಗೆ, ಬಟ್ ಇದರಲ್ಲಿ ಕರೆಕ್ಟ್ ಪಕ್ಕ ಇನ್ಫಾರ್ಮೇಶನ್ ನಮ್ಗೆ ಆಕಾಶವಾಣಿಯಲ್ಲಿ ಸಿಗತ್ತೆ. ಬಟ್ ಬೇರೆ ಎಲ್ಲ ನ್ಯೂಸ್ ಗಳಿಗೆ ಕಂಪೇರ್ ಮಾಡಿದ್ರೆ ನಂಗೆ ಆಕಾಶವಾಣಿ ಬೆಸ್ಟ್ ಅನ್ಸುತ್ತೆ. ಟ್ರೂ ಸ್ಟೋರೀಸ್ ನಮ್ಗೆ ಸಿಗುತ್ತೆ, ಟ್ರೂ ಏನಿರುತ್ತೆ, ನಮ್ಗೆ ಯಾವ್ದೇ ಒಂದು ಇನ್ಫಾರ್ಮೇಶನ್ ಆಗ್ಲಿ ನಿಜಾಂಶ ಏನಿರುತ್ತೆ ಅದು ರೇಡಿಯೋದಲ್ಲಿ ಇದ್ರಲ್ಲಿ ಸಿಗತ್ತೆ. ಅದೇ ನ್ಯೂಸ್ ಚಾನಲ್ ಅಲ್ಲಿ ನಿಜಾಂಶ ಸಿಗೋದಿಲ್ಲ. ಅಂದ್ರೆ ಸಿಗುತ್ತೆ, ಆದ್ರೆ ಅದ್ರಲ್ಲಿ ತೋರಿಸು, ಅದು ಎಳಿಯೋದು ಮಾಡೋದು ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಆಕಾಶವಾಣಿ ಬೆಸ್ಟ್ ಅಂತ ಹೇಳ್ತಾರೆ. ಆಮೇಲೆ ಟಿವಿ ಎಲ್ಲಾ ಕಡೆ ನೋಡ್ಲಿಕ್ಕೆ ಆಗೋದಿಲ್ಲ, ಆಕಾಶವಾಣಿ ಆದ್ರೆ ಮೊಬೈಲ್ ಅಲ್ಲಿ ಹಾಕೊಂಡು ನಾವ್ ಕೆಲಸ ಮಾಡ್ಬೋದು. ಹೌದು, ಕೆಲಸ ಮಾಡ್ತಾ ಕೇಳ್ಬೋದು. ಹೌದು ಹೌದು. ಇದು ಒಂದು ಒಂದು ಒಳ್ಳೆಯ ಒಂದು ಉದಾಹರಣೆ. ಈಗ ಈ ಒಂದು ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಎಲ್ಲಾ ಒಂದು ಬಣ್ಣದ ಲೋಕಕ್ಕೆ ಮಾರು ಹೋಗ್ತಕ್ಕಂತ ಒಂದು ಜನ ಸುಮಾರಿದ್ರೆ, ತಾವು ಕೂಡ ಈ ಇದರಲ್ಲಿ ಬಣ್ಣ ಲೋಕದಿಂದ ಈ ಒಂದು ನೈಜ ಒಂದು ಅಂಶದ ಕಡೆಗೆ ತಾವು ಮೆಚ್ಚುಗೆ ವ್ಯಕ್ತಪಡಿಸಿದೀರಾ, ನಮಗೂ ಕೂಡ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಇನ್ನೂ ನಮ್ಮ ಒಂದು ಏನ್ ಹೇಳ್ತೀವಿ, ಫೇತ್ಫುಲ್ ಲಿಸ್ನರ್ಸ್ ಅಂತ ಹೇಳ್ತೀವಿ, ಅವ್ರು ಇದಾರೆ ಇನ್ನು ನಮ್ಮ ಆಕಾಶವಾಣಿ ಕೇಳುಗರು ಇದಾರೆ. ಆಕಾಶವಾಣಿಯ ಒಂದು ಕಾರ್ಯಕ್ರಮಗಳು ಕೇಳುಗರು, ಅದು ಆಕಾಶವಾಣಿಯ ಒಂದು ನಿರ್ವಹಣೆ ಮೇಲೆ ಹೋಗುತ್ತೆ. ಯಾವ ರೀತಿಯಿಂದ ಆಕಾಶವಾಣಿ ಕಾರ್ಯಕ್ರಮ ಕೊಡುತ್ತೆ ಜನರಿಗೋಸ್ಕರ, ಅದ್ರ ಮೇಲೆ ಕೇಳುಗರು ಕೂಡ ಸ್ಪಂದನೆ ಮಾಡ್ತಾರೆ. ಈಗ ಒಟ್ಟಾರೆಯಾಗಿ ಟೈಲರಿಂಗ್ ಒಂದು ವಿಚಾರ ಕುರಿತು, ಟೈಲರಿಂಗ್ ಒಂದು ತಮ್ಮ ವೃತ್ತಿ ಜೀವನದ ಕುರಿತು, ಜೊತೆಗೆ ಕೃಷಿ ಒಂದು ನಿರ್ವಹಣೆ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ? ಸರ್, ಏನು ಅಂತ ಅಂದ್ರೆ, ಕೃಷಿಲಿ ನಮ್ಗೆ ಒಳ್ಳೆ ಅಂದ್ರೆ, ಕೃಷಿಲಿ ಇವಾಗ ಇತ್ತೀಚೆಗೆ ಕೃಷಿಗೆ ಎಲ್ಲರೂ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳೆಲ್ಲ ಬಳಸ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾವು ಸಾವಯವ ಗೊಬ್ಬರ ಬಳಸಿ ನಾವು ಪ್ರತಿಯೊಂದು ಅಂದ್ರೆ ಈಗ ತರಕಾರಿ ಬೆಳೆಯೋದಾಗ್ಲಿ, ಆದಷ್ಟು ಕೆಮಿಕಲ್ ಗೊಬ್ಬರನ ಕಡಿಮೆ ಮಾಡ್ಬೇಕು, ಸಾವಯವ ಗೊಬ್ಬರಗಳನ್ನ ಜಾಸ್ತಿ ಮಾಡ್ಬೇಕು. ಮಾಡಬೇಕು, ಮಣ್ಣಿನ ಫಲವತ್ತತೆ ಎಲ್ಲಾ ರೈತರ ಹತ್ರ ಇದು ಅರಿವು ಬರ್ಬೇಕಂತ ಹೇಳ್ತೀರಾ ಅಥವಾ ನಮ್ಮ ಚಿಕ್ಕ ರೈತರ ಹತ್ರನೇ ಈ ರೀತಿಯಿಂದ? ಎಲ್ಲಾ ರೈತರಿಗೂ ಇದು ಬರಬೇಕು ಸರ್, ಯಾಕಂದ್ರೆ ಚಿಕ್ಕ ರೈತರುಗಳಿಗೆ ಗೊತ್ತಾಗುತ್ತೆ, ಅವ್ರು ಮಾಡ್ಕೊಂತ ಹೋಗ್ತಾರೆ. ಈಗ ಚಿಕ್ಕ ಪುಟ್ಟ ರೈತರುಗಳು ಮಾಡ್ತಾರೆ, ದೊಡ್ಡ ರೈತರುಗಳು ಏನು ಅಂತ ಅಂದ್ರೆ ಬೇಗ ರಾಸಾಯನಿಕ ಗೊಬ್ಬರಕ್ಕೆ ಅವರು ಹೋಗ್ತಾರೆ. ಅವ ಮಾರು ಹೋಗೋದ್ರಿಂದ ಈ ಚಿಕ್ಕ ರೈತರುಗಳು ಕೂಡ ಅವರು ಕೂಡ ರಾಸಾಯನಿಕ ಗೊಬ್ಬರ ಬಳಸ್ತಿದ್ದಾರೆ. ನಾವು ಯಾಕೆಂದ್ರೆ ಈಗ ಚಿಕ್ಕವರು ದೊಡ್ಡನ್ನ ನೋಡಿ ಇನ್ಸ್ಪೈರ್ ಆಗ್ತಾರ, ಸೊ ಹಾಗಾಗಿ ಅವರು ಕೂಡ ನಮ್ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಿದ್ರೆ ನಮ್ಗೂ ಚಿಕ್ಕ ರೈತರುಗಳು ಕೂಡ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ ಸಾವಯವ ಕೃಷಿಗೆ ಜಾಸ್ತಿ ಹೊತ್ತು ಕೊಡ್ತಾರೆ. ಸಾವಯವ ಕೃಷಿ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು, ಪ್ರತಿಯೊಂದು ಯೂಸ್ ಇದೆ. ಆಮೇಲೆ ಮಣ್ಣಿನ ಫಲವತ್ತತೆ ಕಾಪಾಡ್ಕೋತೀವಿ ನಾವು ರಾಸಾಯನಿಕಗಳಿಂದ, ಮಣ್ಣಿನ ಫಲವತ್ತತೆ ಕಡಿಮೆ. ಆಮೇಲೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಮಣ್ಣಲ್ಲಿ ಓಪನ್ ಮಾಡಿದ್ರೆ ಎರೆಹುಳು ಸಿಗ್ತಾ ಇತ್ತು, ಇವಾಗ ಸಿಗೋದಿಲ್ಲ. ಇವಾಗ ತುಂಬಾ ಅಪರೂಪ, ಎರೆಹುಳು ಎಲ್ಲ ನೋಡೋದು ಎಲ್ಲ ತುಂಬಾ ಅಪರೂಪ, ನೋಡ್ಬೇಕು. ಆಮೇಲೆ ಮಕ್ಳುಗಳಿಗೆ ಮೇನ್ ಆಗಿ ಇವಾಗಿನ ಚಿಕ್ಕ ಚಿಕ್ಕ ಮಕ್ಳುಗಳಿಗೆ ಕೃಷಿ ಅಂದ್ರೆ ಏನು, ಅದು ನಮ್ ಜೊತೆ ಈಗ ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಮ್ ಜೊತೆ ಅವ್ರನ್ನು ಕರ್ಕೊಂಡು ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ಬೇಕು. ಈಗ ಮಕ್ಳುಗಳಿಗೆ ಗಿಡ ನೆಡ್ಸೋದಾಗ್ಲಿ ಪ್ರತಿಯೊಂದು ನಾವ್ ಹೇಳ್ಕೊಡ್ತೇವೆ. ನಾವು ಕೃಷಿ ಮಾಡೋದ್ರಿಂದ ಆ ಮಕ್ಳು ಕೂಡ ಕೃಷಿ ಕಲಿತವೆ, ಒಂದ್ ಗಿಡದ ವ್ಯಾಲ್ಯೂ ಗೊತ್ತಾಗುತ್ತೆ ಮಕ್ಳುಗಳಿಗೆ. ಸಸಿ ಬೆಳೆಸಬೇಕಾದ್ರೆ ಏನ್ ಮಾಡ್ಬೇಕು? ಹೌದು, ಇದಿವಾಗ ಹೇಗೆಂದ್ರೆ ನಾವು ಬೆಳೆದಿದೀವಿ, ಮಕ್ಕಳಿಗೆ ಕೃಷಿ ಜೀವನ ಕೊಡಬಾರದು ಅಂತ ಮಾಡೋದು ತಪ್ಪು. ಮಕ್ಕಳಿಗೆ ಕೃಷಿ ಜೀವನ ಕೊಡಬೇಕು, ಕೃಷಿ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ. ಹೌದು, ಅವ್ರಿಗೆ ಆ ನಾಲೆಡ್ಜ್ ಕೊಡ್ಬೇಕು. ಮಕ್ಕಳಿಗೆ ಆ ನಾಲೆಡ್ಜ್ ಕೊಡೋದ್ರಿಂದ ಮುಂದೆ ಅವರಿಗೆ ಪ್ರತಿಯೊಂದರ ಬೆಲೆ ಗೊತ್ತಾಗತ್ತೆ, ಒಂದು ಕಷ್ಟದ ಬೆಲೆ. ಈಗ ಕೆಲವು ಮಕ್ಕಳು ತಟ್ಟೆಗೆ ಅನ್ನ ಹಾಕಿಸ್ಕೊಂಡು ಬಿಟ್ಟೋಗ್ತಾರೆ, ಅವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಈಗ ಒಂದ್ ಗಿಡ ಬೆಳೆಸೋದ್ರಿಂದ ಅವ್ರಿಗೆ ಗೊತ್ತಿರೋದ್ರಿಂದ, ಈಗ ನಾವು ಫ್ರೀ ಟೈಮ್ ಅಲ್ಲಿ ಈಗ ಸಮ್ಮರ್ ಟೈಮ್ ಇರುತ್ತೆ, ಅವ್ರಿಗೆ ಒಂದ್ ಚಿಕ್ಕ ಚಿಕ್ಕ ಗಿಡ ಬೆಳೆಸ್ಕೊಡೋದು. ಈಗ ನಾವು ತೋಟದಲ್ಲಿ ಯಾವ್ದಾದ್ರು ಗಿಡ ಹಾಕುವಾಗ ಅವ್ರ ಕೈಲು ಆ ಗಿಡ ಹಾಕ್ಸಿ ಅದು ಫುಲ್ ಬೆಳೆಯೋವರೆಗೂ ಅವ್ರಿಗೆ ಅದನ್ನ ಪೋಷಣೆ ಮಾಡಕ್ ಬಿಡೋದು, ಇದು ನೀನ್ ಹಾಕಿದ್ದು, ನೀನ್ ಅದನ್ನ ಬೆಳೆಸು ಚೆನ್ನಾಗಿ, ನಾವ್ ಅದನ್ನೆಲ್ಲ ಹೇಳ್ಕೊಡೋದ್ರಿಂದ ಆ ಮಕ್ಳುಗಳಿಗೆ ಕೂಡ ಅದ್ರದ್ದು ಟೆಚ್ಕೊತ್ತಾಗುತ್ತೆ. ಆಮೇಲೆ ಮಣ್ಣು, ನಮ್ಮ ಮಕ್ಳು ಮಣ್ಣು ಮುಟ್ಟಿದ್ರೆ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದು. ಆ ಮಣ್ಣು ಮುಟ್ಟೋದ್ರಿಂದ ಸ್ಕಿನ್ನಿಗಾಗ್ಲಿ ಆ ಸ್ಮೆಲ್ ಆಗ್ಲಿ ಅವ್ರ ಮಕ್ಳುಗಳಿಗೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಇವಾಗಿನ ಮಕ್ಳುಗಳಿಗೆ ಮಣ್ಣು ಮುಟ್ಟೋಕೆ ಎಲ್ಲಾ ಮಕ್ಳು ಅಸಹ್ಯ, ಹೌದು ಮಣ್ಣು ಮುಟ್ಟಿದ್ರೆ ರೋಗ ಬರ್ತದೆ ಅಥವಾ ಏನೋ ಅಯ್ಯೋ ಬೇಡ ಅಂತಂತ ಹೇಳ್ತಾರೆ. ಬಟ್ ಮಣ್ಣಿನ ಒಂದು ಗುಣಧರ್ಮ ಏನಿದೆ ಅವ್ರಿಗೆ ಗೊತ್ತಿಲ್ಲ, ಅದರ ಒಂದು ಬೆಲೆ ಗೊತ್ತಿಲ್ಲ, ಅದರ ಒಂದು ಆರೋಗ್ಯದ ಗುಟ್ಟು ಗೊತ್ತಿಲ್ಲ. ಹೌದು, ಆರೋಗ್ಯ ಇಂಪ್ರೂವ್ ಆಗುತ್ತೆ. ಆಮೇಲೆ ಟೈಲರಿಂಗ್, ನನ್ ಟೈಲರಿಂಗ್ ಏನು ಅಂತ ಅಂದ್ರೆ ನಾನ್ ಟೈಲರಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನನ್ನ ಒಂದು ಸ್ವಂತ, ನನಗೆ ಅಂದ್ರೆ ಏನೇ ಕಷ್ಟ ಬಂದ್ರು ನಾನು ಫೇಸ್ ಮಾಡ್ತೀನಿ. ಆತ್ಮವಿಶ್ವಾಸ, ಆತ್ಮವಿಶ್ವಾಸ, ಇನ್ನೊಬ್ಬರ ಮೇಲೆ ನಾನು ಡಿಪೆಂಡ್ ಆಗ್ಬಾರ್ದು, ನನ್ನ ಜೀವನ ನಾನು ನೋಡ್ಬೇಕು. ನನಗೆ ಯಾವಾಗ್ಲೂ ನಾನು ಏನ್ ಬಂದ್ರು ಕಷ್ಟ ಫೇಸ್ ಮಾಡ್ತೀನಿ ಅಂದ್ರೆ ನನಗೆ ಸೆಲ್ಫ್ ರೆಸ್ಪೆಕ್ಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ರೆ ನಾನು ಸೆಲ್ಫ್ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಹೀಗಾಗಿ ನಾನು ಸೆಲ್ಫ್ ರೆಸ್ಪೆಕ್ಟ್ ಯಾರ ಹತ್ರ ನಾನು ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ನಾವು ಸ್ವಂತ ಇವಾಗ ಏನಾದ್ರು ಮಾಡ್ತಿದ್ರೆ ನಮ್ಮಿಂದ ನೋಡಿ ಮಕ್ಳುಗಳು ತುಂಬಾ ಕಲಿತಾರೆ. ಇವಾಗಿನ ಮಕ್ಳುಗಳು ನಮ್ಮಿಂದ ಕಲಿತಾರೆ. ಆಮೇಲೆ ನಾವು ಸುಮ್ನೆ ಕೂತು ಕಾಲಹರಣ ಮಾಡೋದ್ರಿಂದ ಮಕ್ಳುಗಳು ಕೂಡ ಅದನ್ನೇ ಮಾಡ್ತಾರೆ. ನಾವು ಯಾವ್ದ್ರಲ್ಲಾರು ನಾವು ಒಂದೊಂದ್ರಲ್ಲಿ ತೊಡಗಿಸ್ತಾ ಇದ್ರೆ ಮಕ್ಳುಗಳಿಗೂ ಅದೇ ಅಭ್ಯಾಸ ಬರುತ್ತೆ. ನಾನು ಆ ಕೆಲಸ ಅದು ಇದು ಚಟುವಟಿಕೆಗಳಲ್ಲಿ ಅವು ಬಿಡ್ತಾರೆ. ನಾವು ಏನೇ ಕೆಲಸ ಮಾಡಿದ್ರೆ ನಮ್ ಜೊತೆ ಅವ್ರನ್ನ ಕರ್ಕೊಂಡು ಮಾಡೋದ್ರಿಂದ ಅವರಿಗೂ ಚಟುವಟಿಕೆಗಳಲ್ಲಿ ಬೆರಿಬೇಕು. ಆಮೇಲೆ ಅವ್ರಿಗೆ ಕ್ರಿಯೇಟಿವಿಟಿ ಬರುತ್ತೆ ಮೇನ್. ಈಗ ಟೈಲರಿಂಗ್ ಕೆಲಸದಲ್ಲಿ ಕ್ರಿಯೇಟಿವಿಟಿನೇ ಮೇನ್, ಅದರಲ್ಲಿ ಒಂದಲ್ಲ ಒಂದೊಂದು ಡಿಸೈನ್ಸ್ ಹಾಕ್ತಾ ಇರಬೇಕು. ಅದ್ರ ಮೇಲೆ ನಿಮ್ಮ ಒಂದು ಇದು ನಿರ್ಧಾರ ಆಗುತ್ತೆ, ನಿಮ್ಮ ಒಂದು ಬೆಲೆ ನಿರ್ಧಾರ ಆಗುತ್ತೆ, ನಿಮ್ಮ ಒಂದು ಪ್ರಚಾರ ಅಂದ್ರೆ ಇಂಥವ್ರು ಇದಾರೆ, ಚೈತ್ರ ಅನ್ನೋರು ಇದಾರಪ್ಪ, ಚೈತ್ರ ಬಿಸಿ ಅನ್ನೋರು ತುಂಬಾ ಚೆನ್ನಾಗಿ ಇದು ಮಾಡ್ಕೊಡ್ತಾರೆ, ಇನ್ನು ಹೋಗ್ಬೇಕು ಅಲ್ಲಿಗೆ ಅಂತಂದ್ರೆ ಅಂದ್ರೆ ಬಾಯಿಂದ ಬಾಯಿಗೆ ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಒಂದ್ 8 ಜನ, ಒಬ್ರು ಎಂದ 2 ಜನಕ್ಕೆ ಹೇಳಿದ್ರೆ ಸಾಕು, ಅವರು ಇನ್ನು ಮತ್ತೆ ಮುಂದೆ ಒಂದು 4 ಜನ ಹೇಳಿದ್ರೆ, ಸೊ ಹೀಗಾಗಿ ನಿಮ್ಮ ಒಂದು ವ್ಯಾಪಾರ ಕೂಡ ಚೆನ್ನಾಗಾಗುತ್ತೆ. ಹೌದು, ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ನಮ್ಮ ಆ ಒಂದು ಕ್ರಿಯೇಟಿವಿಟಿ ಹೇಗಾಗುತ್ತೆ ಅಂದ್ರೆ ತುಂಬಾ ತರ ನಮ್ಗೆ ಯೂಸ್ ಆಗುತ್ತೆ. ನಾವು ಬಟ್ಟೆಯಲ್ಲಿ ಕ್ರಿಯೇಟಿವಿಟಿ ಯೋಚನೆ ಮಾಡ್ತೀವಲ್ವಾ, ಅದೇ ತರ ನಮ್ಗೆ ಏನಂದ್ರೆ ಬೇರೆ ವಿಚಾರದಲ್ಲೂ ಕ್ರಿಯೇಟಿವಿಟಿ. ಮಕ್ಳಿಗೆ ಒಂದು ಆರ್ಟ್ ಯಾವ್ದೋ ಒಂದು ಕಲೆ ಹೇಳ್ಕೊಡ್ಬೇಕು ಅಂದ್ರೆ ಅಲ್ಲಿ ನಮ್ಗೆ ಆ ಕ್ರಿಯೇಟಿವ್ ಅಂದ್ರೆ ಮೈಂಡ್ ತುಂಬಾ ಬೇಗ ಓಡುತ್ತೆ, ಇದೆಲ್ಲ ಈ ತರ ಮಾಡ್ಬೋದು ಅಂತ ಹೇಳಿ. ನಾವು ಅವ್ರಿಗೆ ಎಷ್ಟು ಕ್ರಿಯೇಟಿವ್ ಆಗಿ ಹೇಳ್ಕೊಡ್ತೀವಿ ಮಕ್ಳಿಗೆ ಅಷ್ಟು ಅಟ್ರಾಕ್ಟ್ ಆಗ್ತಾರೆ. ಅಂದ್ರೆ ನಮ್ಮ ಯಾವುದೇ ಜೀವನ ಆಗ್ಲಿ ಏನೇ ಒಂದು ಕಲಿಕೆಗೆ ಅದು ಮಕ್ಳ ಮೇಲೆ ಪ್ರಭಾವ ಬೀರುತ್ತೆ. ನಾವು ಎಷ್ಟು ತರದಲ್ಲಿ ನಾವೆಷ್ಟು ಕ್ರಿಯೇಟಿವ್ ಆಗಿರ್ತೀವಿ, ನಾವೆಷ್ಟು ತರ ಜನಗಳು ಬೆರೆಯೋದಾಗ್ಲಿ, ಕೃಷಿಯಲ್ಲಿ ಹೇಳದಾಗ್ಲಿ ಅದು ಮಕ್ಕಳಿಗೆ ಇದಾಗುತ್ತೆ. ಮಕ್ಕಳುಗಳಿಗೆ ನನ್ನ ಪ್ರಕಾರ ಏನು ಅಂತ ಅಂದ್ರೆ, ನಮ್ಮ ಎಲ್ಲಾ ಜೀವನಗಳು ಮಕ್ಕಳ ಮೇಲೆ ಒಳ್ಳೆ ಪರಿಣಾಮ ಬೀರಬೇಕು ಅನ್ನೋದು, ಅವರು ಒಳ್ಳೆ ತರದಲ್ಲಿ ಇರಬೇಕು. ಆಮೇಲೆ ಪ್ರತಿಯೊಂದ್ರ ಬೆಲೆ ಗೊತ್ತಾಗ್ಬೇಕು ಮಕ್ಕಳಿಗೆ, ಎಲ್ಲಾದ್ರು ಅವ್ರಿಗೆ ಗೊತ್ತಾಗಿ ಅವರೆಲ್ಲ ಚೆನ್ನಾಗಿತ್ತು ಅಂತಂದ್ರೆ. ಆಮೇಲೆ ಸೆಲ್ಫ್ ರೆಸ್ಪೆಕ್ಟ್ ಮೇನ್, ಪ್ರತಿ ಒಬ್ಬ ಮನುಷ್ಯಂಗೂ ಸೆಲ್ಫ್ ರೆಸ್ಪೆಕ್ಟ್ ಬೇಕು. ಅದು ನಮ್ಮ ನಾವು ಓನಾಗಿ ನಾವೇನೇ ಒಂದ್ ಮಾಡೋದ್ರಿಂದ ಆಗ್ಲಿ ಎಲ್ಲ ನಮಗೆ ಸಿಗುತ್ತೆ, ಅದು ಮೇನ್ ಬೇಕು ಅಂತ ನನ್ನ ಅಭಿಪ್ರಾಯ. ಒಳ್ಳೇದು ಚೈತ್ರ ಬಿಸಿಯವರೇ, ಇದುವರೆಗೆ ತಮ್ಮ ಈ ಟೈಲರಿಂಗ್ ವೃತ್ತಿಯ ಜೊತೆಗೆ ಕೃಷಿ ಒಂದು ನಿರ್ವಹಣೆ ಯಾವ ರೀತಿಯಿಂದ ಮಾಡಬೇಕು, ಜೊತೆಗೆ ಮುಂದಿನ ಒಂದು ಪೀಳಿಗೆಗೆ ಮಕ್ಕಳಿಗೆ ಈ ಒಂದು ಕೃಷಿ ಉಳಿಸ್ಕೊಳ್ರಿ ಬೆಳೆಸ್ರಿ ಮತ್ತೆ ಇದರಲ್ಲಿ ತೊಡಗಿಸಿಕೊಂಡು ತಮ್ಮ ಒಂದು ಸ್ವಾಭಿಮಾನದ ಜೀವನ ಸಾಗಿಸ್ರಿ ಅಂತ ಏನು ನೀವು ಬುದ್ಧಿವಾದವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಸಂದರ್ಶನ ರೂಪದಲ್ಲಿ ನಮ್ಮ ಜೊತೆ ಇಷ್ಟುವರೆಗೆ ಮಾಹಿತಿ ಹಂಚಿಕೊಂಡಿದ್ದೀರಾ. ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದ ಹಾಗೂ ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೂ ಟೈಲರಿಂಗ್ ವೃತ್ತಿಯ ಜೊತೆ ಕೃಷಿ ಬದುಕು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿರುವ ತರೀಕೆರೆ ತಾಲೂಕು ಹಿರೇಕಾತೂರು ಗ್ರಾಮದ ರೈತ ಮಹಿಳೆ ಚೈತ್ರಾ ಬಿಸಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಇದುವರೆಗೂ ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಚೈತ್ರಾ ಬಿಸಿಯವರ ಜೀವನ ರೀತಿಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಶಿವಮೊಗ್ಗದಿಂದ ಶ್ರೀನಿವಾಸ್ ಹಾಗೂ ಮನೆಯವರು. ಇವರ ಮಾತುಗಳು ನಮ್ಮೆಲ್ಲರನ್ನು ಪ್ರೋತ್ಸಾಹಗೊಳಿಸಿದೆ. ಜೀವನದಲ್ಲಿ ನಾವು ಕೂಡ ಏನಾದರೂ ಮಾಡಬೇಕು, ಸುಮ್ಮನೆ ಕೂತ್ಕೊಳ್ಳಬಾರದು, ಹಾಗೂ ರಾಸಾಯನಿಕ ಗೊಬ್ಬರಗಳ ಬದಲಿಗೆ ನಾವು ನೈಸರ್ಗಿಕ ಗೊಬ್ಬರಗಳನ್ನು ಹಾಕಬೇಕು, ಆವಾಗ ಫಲವತ್ತತೆ ಕೊರತೆ ಉಂಟಾಗೋದಿಲ್ಲ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಂದಿನ ಕಾರ್ಯಕ್ರಮ ನಾಮತಿ ತಾಲೂಕು ಹೊನ್ನಾಳಿಯ ಹಾಲಮ್ಮ ಹಾಗೂ ತಂಡದವರಿಂದ ಜನಪದ ಗೀತೆಗಳು. ಸೋಬಾನವೇ ನೀರೇ ಸೋಬಾನ ಬನ್ನಿರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ ಸೋಬಾನವೇ ನೀರೇ ಸೋಬಾನ ಬನ್ನಿರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ ವಿಭೂತಿರು ದ್ರಾಕ್ಷಿ ಯಾರಿಗೆ ಒಲಿದಾವೆ ವಿಭೂತಿರು ದ್ರಾಕ್ಷಿ ಯಾರಿಗೆ ಒಲಿದಾವೆ ಶರಣೆ ಮಲ್ಲಂಗೆ ಒಲಿದಾವೆ ಸೋಬಾನವೇ ಶರಣೆ ಮಲ್ಲಂಗೆ ಒಲಿದಾವೆ ಸೋಬಾನವೇ ಶರಣೆ ಮಲ್ಲಂಗೆ ಒಲಿದಾವೆ ಸೋಬಾನವೇ ಶರಣೆ ಮಲ್ಲಂಗೆ ಒಲಿದಾವೆ ಸೋಬಾನವೇ ಸೋಬಾನವೇ ನೀರೇ ಸೋಬಾನ ಬನ್ನಿರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ ಹೇಮರೆಡ್ಡಿಯ ಮಗಳು ಭೀಮರೆಡ್ಡಿಯ ಸೊಸೆಯು ಬರ್ಮರೆಡ್ಡಿಯ ಸತಿಯೋಳೆ ಸೋಬಾನವೇ ಬರ್ಮರೆಡ್ಡಿಯ ಸತಿಯೋಳೆ ಸೋಬಾನವೇ ಹೇಮರೆಡ್ಡಿಯ ಮಗಳು ಭೀಮರೆಡ್ಡಿಯ ಸೊಸೆಯು ಬರ್ಮಾರೆಡ್ಡಿಯ ಸತಿಯೊಳೆ ಸೋಬಾನವೇ, ಬರ್ಮಾರೆಡ್ಡಿಯ ಸತಿಯೊಳೆ ಸೋಬಾನವೇ, ಸೋಬಾನವೇ ನೀರೇ ಸೋಬಾನ ನೀರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ. ಬಾಚಿಗುಡ್ಡದ ಮೇಲೆ ಬಣ್ಣದ ಕೂರಿಗೆ ಸುಚಿನ್ನದ ಸಡ್ಡೆ ಬಲಗೈಲಿ ಸೋಬಾನವೇ, ಚಿನ್ನದ ಸಡ್ಡೆ ಬಲಗೈಲಿ ಸೋಬಾನವೇ. ಬಾಚಿಗುಡ್ಡದ ಮೇಲೆ ಬಣ್ಣದ ಕೂರಿಗೆ ಚಿನ್ನದ ಸಡ್ಡೆ ಬಲಗೈಲಿ ಸೋಬಾನವೇ, ಚಿನ್ನದ ಸಡ್ಡೆ ಬಲಗೈಲಿ ಸೋಬಾನವೇ, ಸೋಬಾನವೇ ಸೋಬಾನವ ನೀರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ. ಮರಳನ್ನೇ ಬೀತುವರು ಧಾನ್ಯವ ಬೆಳೆಯುವರು, ಮರಳನ್ನೇ ಬೀತುವರು ಧಾನ್ಯವ ಬೆಳೆಯುವರು, ಇವಳೇನೆ ಶರಣೆ ಮಲ್ಲಮ್ಮ ಸೋಬಾನವೇ, ಶರಣೆ ಮಲ್ಲಮ್ಮ ಸೋಬಾನವೇ, ಇವಳೇನೆ ಶರಣೆ ಮಲ್ಲಮ್ಮ ಸೋಬಾನವೇ, ಇವಳೇನೆ ಶರಣೆ ಮಲ್ಲಮ್ಮ ಸೋಬಾನವೇ, ಸೋಬಾನವೇ ನೀರೇ ಸೋಬಾನ ನೀರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆಂಬುದು ಯಾರು ಮಾಡಿದರವ್ವ, ಸೋಬಾನವೆಂಬುದು ಯಾರು ಮಾಡಿದರವ್ವ, ಸೂರ್ಯನ ತಂಗಿ ಧರಣವ್ವ ಸೋಬಾನವೇ, ಸೂರ್ಯನ ತಂಗಿ ಧರಣವ್ವ ಸೋಬಾನವೇ, ಸೂರ್ಯನ ತಂಗಿ ಧರಣವ್ವ ಸೋಬಾನವೇ, ಸೂರ್ಯನ ತಂಗಿ ಧರಣವ್ವ ಸೋಬಾನವೇ, ಸೋಬಾನವೇ ನೀರೇ ಸೋಬಾನ ನೀರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ, ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೇ. ನಮ್ಮನ್ನು ಜನಿಸಿದವಳು ಜನಿಸಿ ಜೋಗೆ ಮಾಡಿದವಳು ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ. ನವ ಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟದಿ ಎತ್ತು, ನವ ಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟದಿ ಎತ್ತು. ಸಾವು ನೋವು ಸಹಿಸಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ. ರನ್ನಾದ ತೊಟ್ಟಾಲಿಗೆ ಚಿನ್ನದ ಎಳೆ ನೂಲು, ರನ್ನಾದ ತೊಟ್ಟಾಲಿಗೆ ಚಿನ್ನದ ಎಳೆ ನೂಲು. ನಾಮಕರಣ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ. ಎನ್ನ ಕುವರ ಬಾಳಲೆಂದು ಹುಣ್ಣಿಮೆ ಚಂದ್ರನಾಗಲೆಂದು, ಎನ್ನ ಕುವರ ಬಾಳಲೆಂದು ಹುಣ್ಣಿಮೆ ಚಂದ್ರನಾಗಲೆಂದು. ಸಡಗರದಿಂದ ಬಯಸಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ. ಹಾಡುವಾಗ ಓಡುವಾಗ ಕಾಡಿ ಕಾಡಿ ಬೇಡುವಾಗ, ಹಾಡುವಾಗ ಓಡುವಾಗ ಕಾಡಿ ಕಾಡಿ ಬೇಡುವಾಗ, ಬೇಡಿದ ದುಡ್ಡು ನೀಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ. ವಿದ್ಯೆಯನ್ನು ಕಲಿಯಲೆಂದು ಬುದ್ಧಿವಂತನಾಗ ಹೋಗಲೆಂದು ವಿದ್ಯೆಯನ್ನು ಕಲಿಯಲೆಂದು ಬುದ್ಧಿವಂತನಾಗಲೆಂದು ಹರುಷದಿಂದ ಬಯಸಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ಉದಯ ಕಾಲಕ್ಕೆ ಎದ್ದು ಪತಿದೇವ ಶರಣೆಂದು ಅತ್ತೆ ಮಾವರಿಗೆ ಕೈಯ ಮುಗಿದು ಅತ್ತೆ ಮಾವರಿಗೆ ಕೈಯ ಮುಗಿದು ಕೇಳಿದರೆ ಉತ್ತುಮರ ಮಗಳು ಬದುಕಮ್ಮ ಉತ್ತುಮರ ಮಗಳು ಬದುಕಮ್ಮ ಆಕಳದಂತ ಅತ್ತೆ ಗೋಕುಲದಂತ ಮಾವ ಆಕಳದಂತ ಅತ್ತೆ ಗೋಕುಲದಂತ ಮಾವ ಶ್ರೀಕೃಷ್ಣನಂತ ಪತಿದೇವ ಶ್ರೀಕೃಷ್ಣನಂತ ಪತಿದೇವನಿದ್ದಾರೆ ಸಾಕಿದ ತವರ ಮರತಾರೆ ಸಾಕಿದ ತವರ ಮರತಾರೆ ಅರ್ಚಣದ ಪದರಲ್ಲಿ ಅಚ್ಚ ಮಲ್ಲಿಗೆ ಹೂವು ಅರ್ಚಣದ ಪದರಲ್ಲಿ ಅಚ್ಚ ಮಲ್ಲಿಗೆ ಹೂವು ಬಿಚ್ಚಿ ನನ ಮೇಲೆ ಹೊಗೆಯಂದ ಬಿಚ್ಚಿ ನನ ಮೇಲೆ ಹೊಗೆಯಂದ ನನ ರಾಯ ಬಿಟ್ಟು ನಾನೆಂಗೆ ಬರಲವ್ವ ಬಿಟ್ಟು ನಾನೆಂಗೆ ಬರಲವ್ವ ಅಡಿಗೆಯ ಕೋಣೆಗೆ ಮಡದಿಯ ಸುಳವಿಲ್ಲ ಅಡಿಗೆಯ ಕೋಣೆಗೆ ಮಡದಿಯ ಸುಳವಿಲ್ಲ ಅಡಿಗೆ ನನ್ನ ಬಾಯಿಗೆ ರುಚಿಯಿಲ್ಲ ಅಡಿಗೆ ನನ್ನ ಬಾಯಿಗೆ ರುಚಿಯಿಲ್ಲ ಹಡೆದವ್ವ ಮಡದಿ ಹೋಗುವಳೇ ತವರಿಗೆ ಮಡದಿ ಹೋಗುವಳೇ ತವರಿಗೆ ಮಡದಿಗೆ ಹೊಡೆದಾನ ಮನದಾಗೆ ಮರುಗ್ಯಾನ ಮಡದಿಗೆ ಹೊಡೆದಾನ ಮನದಾಗೆ ಮರುಗ್ಯಾನ ಒಳಗೋಗಿ ಸೆರಗ ಹಿಡಿದಾನ ಒಳಗೋಗಿ ಸೆರಗ ಹಿಡಿದು ಕೇಳನ ನಾನೆಚ್ಚೆ ನಿನ್ನ ತವರೇಚೆ ನಾನೆಚ್ಚೆ ನಿನ್ನ ತವರೇಚೆ ತಾಯಿದ್ರೆ ತವರೆಚ್ಚು ತಂದಿದ್ರೆ ಬಳಗೆಚ್ಚು ತಾಯಿದ್ರೆ ತವರೆಚ್ಚು ತಂದಿದ್ರೆ ಬಳಗೆಚ್ಚು ಸಾವಿರಕ್ಕೆ ಹೆಚ್ಚು ಪತಿ ಪುರುಷ ಸಾವಿರಕ್ಕೆ ಹೆಚ್ಚು ಪತಿ ಪುರುಷನಿದ್ದಾರೆ ಉಣಬಹುದೇ ದಾನ ಕೊಡಬಹುದೇ ಉಣಬಹುದೇ ದಾನ ಕೊಡಬಹುದೇ ಬಹಳ ಮಕ್ಕಳಿರಲಿ ಬಡತನ ನಮಗಿರಲಿ ಬಹಳ ಮಕ್ಕಳಿರಲಿ ಬಡತನ ನಮಗಿರಲಿ ಬಡತನದ ಚಿಂತೆ ಶಿವಗಿರಲಿ ಬಡತನದ ಚಿಂತೆ ಶಿವಗಿರಲಿ ಮಾ ಸ್ವಾಮಿ ಮಕ್ಕಳ ಮೇಲೆ ದಯವಿರಲಿ ಮಕ್ಕಳ ಮೇಲೆ ದಯವಿರಲಿ ಇದುವರೆಗೂ ನ್ಯಾಮತಿ ತಾಲೂಕು ಹೊನ್ನಾಳಿಯ ಹಾಲಮ್ಮ ಹಾಗೂ ತಂಡದವರಿಂದ ಜಾನಪದ ಗೀತೆಗಳನ್ನು ಕೇಳಿದಿರಿ ಆತ್ಮೀಯರೇ ಮಹೇಶ್ವರಿ ಕಾಗೇಹಳ್ಳ ಅವರು ಸಂದೇಶವನ್ನು ಕಳಿಸಿದ್ದಾರೆ ರೈತ ಮಹಿಳೆ ಚೈತ್ರ ಅವರ ಸಂದೇಶ ಎಲ್ಲರಿಗೂ ಮಾದರಿಯಾಗಿತ್ತು ಅಂತ ಸಂದೇಶದ ಮೂಲಕ ತಿಳಿಸಿದ್ದಾರೆ ಹಂಪಣ್ಣ ಅವರು ನ್ಯಾಮತಿಯಿಂದ ಕೃಷಿ ಮಹಿಳೆ ಚೈತ್ರ ಅವರೊಂದಿಗಿನ ನಡೆಸಿದ ಸಂದರ್ಶನ ಬಹಳ ಚೆನ್ನಾಗಿತ್ತು ಸಾವಯವ ಕೃಷಿಗೆ ಒತ್ತು ಕೊಡಬೇಕು ಎಂದು ಹೇಳಿದ್ದು ಸರಿ ಇದೆ ಮಕ್ಕಳಿಗೆ ಕೃಷಿ ಬಗ್ಗೆ ಮಾಹಿತಿ ಕೊಡಬೇಕು ಎನ್ನುವುದು ಒಳ್ಳೆಯ ಮಾತು ಅಂತ ಸಂದೇಶದ ಮೂಲಕ ತಿಳಿಸಿದ್ದಾರೆ ಸಂದೇಶ ಕಳಿಸಿದ ತಮಗೆಲ್ಲ ಧನ್ಯವಾದಗಳು ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳಿದಿರಿ ಒಳಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೆತೈತಣ್ಣ ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ ಮೇ 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ ಕೃಷಿರಂಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೆತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಗುಟ್ಟು. ಕೇಳುಗರೆ, ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿವು ಆರೈಕೆ ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ 8:45 ಪ್ರಸಾರವಾಗಲಿದೆ.